ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-emprai@karnataka.gov.in. ಮತ್ತೊಮ್ಮೆ ಕೇಳಿ: dcc-emprai@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ ಸರಿಯಾಗಿ 7:20 ಕೇಳಿ ಪ್ರಕಟಣೆಯನ್ನ. ವಶಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಲ್ಮೆ ಕೇಳುಗರೆ, ಇದೊಂದು ಪ್ರಕಟಣೆ. ಕೃಷ್ಣ ಕವಿ ರಂಗೋಪಂತ್ ನಾಗರಾಜ್ ರಾಯರ ವಿರಚಿತ ಡಾ ಎತ್ನಳ್ಳಿ ಮಲ್ಲಯ್ಯ ಸಂಪಾದಿಸಿರುವ 16,000 ಪದ್ಯಗಳನ್ನೊಳಗೊಂಡ ಕರ್ನಾಟಕ ಭಾಮಿನಿ ಷಟ್ಪದಿಯಲ್ಲಿರುವ ಶ್ರೀಕೃಷ್ಣ ಲೀಲಾಮೃತ ಮಹಾಕಾವ್ಯಂ ಸಂಪುಟ 1 ಮತ್ತು 2 ಗ್ರಂಥ ಲೋಕಾರ್ಪಣ ಸಮಾರಂಭವನ್ನು ದಿನಾಂಕ 28/12/2025 ಭಾನುವಾರ ಬೆಳಗ್ಗೆ 10:30 ಜರುಗಲಿದೆ. ಸ್ಥಳ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪ, ಪಟೇಲ್ ನಗರ, ಹೊಸಪೇಟೆ. ಆಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಾಗಿದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ನನ್ನ ಪ್ರೀತಿಯ ಪ್ರಜಾಪ್ರಭುಗಳೇ, ನಿಮಗೆಲ್ಲ ನಿಮ್ಮ ನೆಚ್ಚಿನ ಶಾಸಕ HR ಗವಿಯಪ್ಪ ಮಾಡುವ ನಮಸ್ಕಾರಗಳು. ಅಂದಹಾಗೆ ಹೊಸಪೇಟೆಯ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆ ಮತ್ತು ಸಲಹೆ ಸೂಚನೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ನಾನು ಬರುತ್ತಿದ್ದೇನೆ. ಬನ್ನಿ, ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ಸಂಪರ್ಕಿಸಿ. ನಮ್ಮ ನಿಮ್ಮೆಲ್ಲರ ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನೊಂದಿಗೆ ಕೈ ಜೋಡಿಸಿ. ಕೇಳುಗರೆ, ಇದೇ ಸೋಮವಾರ ಅಂದರೆ ದಿನಾಂಕ 29/12/2025 ಸಂಜೆ 5:30 to 6:30 ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ HR ಗವಿಯಪ್ಪ ಅವರು ಭಾಗವಹಿಸಲಿದ್ದು, ಕೇಳುಗರೆ, ಶಾಸಕರೊಂದಿಗೆ ತಾವು ತಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮಗೆ ದೂರವಾಣಿ ಸಂಖ್ಯೆಗಳು 200093 ಹಾಗೂ 2211100 ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ 200093 ಹಾಗೂ 2211100 ಹೊಸಪೇಟೆಯ ಎಸ್ಟಿಡಿ ಸಂಖ್ಯೆ 08394. ನಲ್ಮೆ ಕೇಳುಗರೆ, ಹೊಸ ವರ್ಷಕ್ಕೊಂದು ಸ್ವಾಗತ ಸ್ವಾಗತ. ಭಾನು, ಭಾಷಿಣಿ, ನಭ, ಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಷ್ಟು ಕ್ರಮಾಂಕ 08394. ತಪ್ಪದೆ ಕೇಳಿ. ಇದೇ December 31 ರಾತ್ರಿ 11:00 ನಗುವಿನ ಚಟಾಕಿಗಳೊಂದಿಗೆ ಅಂದು ಇಂದು ಎಂದೆಂದು ಹಾಗೆಯೇ ವಧು ಬೇಕಾಗಿದ್ದಾಳೆ ನಾಟಕದೊಂದಿಗೆ ಭಾನು, ಭಾಷಿಣಿ, ನಭ, ಧನಿ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳನ್ನ ಹೇಳ್ಬಿಡ್ತೇನೆ. ಸಂಖ್ಯೆಗಳು 2211100 ಅಥವಾ 2000093 ಎಸ್ಟಿ ಕ್ರಮಾಂಕ 08394. ತಪ್ಪದೆ ಕೇಳಿ, ಆಲಿಸಿ, ಭಾಗವಹಿಸಿ. ಹೊಸ ವರ್ಷಕ್ಕೊಂದು ಸ್ವಾಗತ ಸ್ವಾಗತ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ. ನಲ್ಮೆ ಕೇಳುವರೇ ಕೇಳ್ರಿ, ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ ಈ ಸಂಜೆ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಸ್ಟಿ ಕ್ರಮಾಂಕ 083994 ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ಮಾತಾಡ್ ಮಾತಾಡ್ ಕನ್ನಡ ಈ ರಾತ್ರಿ 8 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಕೇಳುಗರೆ ಈಗ ಕೇಳಿ ಒಂದು ರೈತರಿಗೆ ಸಲಹೆಯನ್ನ. ನೀರು ಒಂದು ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲ. ಕೃಷಿಯಲ್ಲಿ ಬೇಕಾಗುವ ಅನೇಕ ಉತ್ಪಾದನಾ ಪರಿಕರಗಳಲ್ಲಿ ನೀರು ಅತಿ ಮುಖ್ಯ. ನೈಸರ್ಗಿಕ ಜಲಸಂಪತ್ತಿನ ಸಮಯೋಚಿತ ಉಪಯೋಗದಿಂದ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಕೃಷಿ ಉತ್ಪಾದನೆ ಸಾಧ್ಯವಾಗುತ್ತದೆ. ಪ್ರಪಂಚದ ಜೀವಸಂಕುಲಕ್ಕೆ ನಾಂದಿ ಹಾಡಿದ ಈ ಜೀವಜಲ ಇಂದು ಅನೇಕ ಕಾರಣಗಳಿಂದ ಕಲುಷಿತಗೊಂಡಿರುವುದಲ್ಲದೆ ಜಲಕ್ಷಾಮದಡಿಗೆ ತಲುಪುತ್ತಿದೆ. ಇದೇ ರೀತಿ ನೀರಿನ ಕೊರತೆ ಮುಂದುವರೆದರೆ ಅದರ ವ್ಯತಿರಿಕ್ತ ಪರಿಣಾಮ ತುಂಬಾ ಘೋರವಾಗಿರುತ್ತೆ. ದೇಶದಲ್ಲಿ ಚಾಲ್ತಿಯಲ್ಲಿರುವ ಭಾರೀ ವೆಚ್ಚದ ನೀರಾವರಿ ಯೋಜನೆಗಳಲ್ಲಿ ನೀರಿನ ಸಮರ್ಪಕ ಮತ್ತು ಮಿತ ಬಳಕೆಯ ಅರಿವು ಕಡಿಮೆ. ಇದರಿಂದ ಲಭ್ಯವಿರುವ ನೀರು ಅಪಾರ ನಷ್ಟಕ್ಕೆ ಗುರಿಯಾಗಿ ಕ್ರಮೇಣ ಹಲವು ದುಷ್ಪರಿಣಾಮಕ್ಕೆ ಕಾರಣವಾಗ್ತಾ ಇದೆ. ದಿನೇ ದಿನೇ ನೀರಿನ ಕೊರತೆ ಹೆಚ್ಚಾಗ್ತಿದ್ದು ವೈಜ್ಞಾನಿಕ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಸಿ ಬೆಳೆಗಳ ನೀರಿನ ಅವಶ್ಯಕತೆಗೆ ಅನುಸಾರವಾಗಿ ನೀರನ್ನು ಉಪಯೋಗಿಸುವುದೇ ನೀರಾವರಿ ಯೋಜನೆಗಳ ಒಳಗುಟ್ಟು. ಸಾಮಾನ್ಯವಾಗಿ ಪ್ರತಿ ಬೆಳೆಗೆ ಸಂದಿಗ್ಧ ಹಂತಗಳಿರುತ್ತೆ. ಈ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆಯಾಗದಂತೆ ನೀರನ್ನು ಒದಗಿಸಿದರೆ ಸಾಮಾನ್ಯ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಉದಾಹರಣೆಗೆ ಭತ್ತದಲ್ಲಿ ಸಂದಿಗ್ಧ ಹಂತಗಳು ತೆಂಡೆ ಹೊಡೆಯುವಾಗ, ಹೂ ಬಿಡುವಾಗ ಮತ್ತು ಕಾಳು ಕಟ್ಟುವಾಗ. ಅದೇ ರೀತಿ ಗೋವಿನ ಜೋಳದಲ್ಲಿ ಸಂದಿಗ್ಧ ಹಂತಗಳಂದ್ರೆ ಹೂ ಬಿಡುವಾಗ ಮತ್ತು ಕಾಳು ತುಂಬುವಾಗ. ಈ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಇಳುವರಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಬೆಳೆಗಳ ನೀರಿನ ಅವಶ್ಯಕತೆ, ವಾಯುಗುಣ, ನೀರಾವರಿ ಪದ್ಧತಿಗಳು, ಬೆಳೆಯ ಅವಧಿ ಮತ್ತು ಬೆಳೆಯ ಹಂತದ ಮೇಲೆ ಅವಲಂಬಿಸಿರುತ್ತೆ. ಬೆಳೆಗಳ ಹೆಚ್ಚು ಇಳುವರಿಗೆ ನೀರು ಅತಿ ಮುಖ್ಯ. ನೀರಿನ ಪ್ರಮಾಣ ಕಡಿಮೆಯಾದರೆ ಬೆಳೆಯ ಉತ್ಪಾದನೆಯೂ ಕಡಿಮೆಯಾಗುತ್ತೆ. ಆದ್ದರಿಂದ ಅಗತ್ಯ ಪ್ರಮಾಣದ ನೀರನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವುದು ಅವಶ್ಯಕ. ನೀರಾವರಿಯ ಉದ್ದೇಶ ಅಗತ್ಯ ಪ್ರಮಾಣದಲ್ಲಿ ನೀರನ್ನು ಸರಿಯಾದ ಸಮಯಕ್ಕೆ ಒದಗಿಸುವುದೇ ಆಗಿದೆ. ಪ್ರತಿ ಬೆಳೆಗೂ ಅಗತ್ಯ ಪ್ರಮಾಣದಷ್ಟು ನೀರನ್ನು ಮಾತ್ರ ಕೊಡಬೇಕು. ಹೆಚ್ಚು ನೀರು ಕೊಟ್ಟರೆ ಹೆಚ್ಚು ಉತ್ಪಾದನೆ ಬರುವುದಿಲ್ಲವೆಂದು ಸಂಶೋಧನೆಯಿಂದ ಕಂಡುಬಂದಿದೆ. ಹಲವಾರು ಪದ್ಧತಿಗಳನ್ನು ಅನುಸರಿಸಿ ಆಯಾ ಬೆಳೆಗಳಿಗೆ ಅನುಗುಣವಾಗಿ ನೀರಾವರಿಯನ್ನು ಅಳವಡಿಸಿಕೊಳ್ಳಬಹುದು. ಅವುಗಳಲ್ಲಿ ಮುಖ್ಯವಾದವು ಭೂಮಿಯ ಮೇಲ್ಪದರಲ್ಲಿ ಅನುಸರಿಸುವ ನೀರಾವರಿ ಪದ್ಧತಿ, ಭೂಮಿಯ ಒಳಪದರಲ್ಲಿ ಅನುಸರಿಸುವ ನೀರಾವರಿ ಪದ್ಧತಿ ಮತ್ತು ಏರಿಯಲ್ ನೀರಾವರಿ ಪದ್ಧತಿಗಳು. ಈ ಪದ್ಧತಿಗಳನ್ನು ಅನುಸರಿಸುವಾಗ ಮಣ್ಣಿನ ಇಳಿಜಾರು, ನೀರು ಇಂಗುವಿಕೆ, ಅಂತರ್ಜಲದ ಮಟ್ಟ, ಮಣ್ಣಿನ ರಚನೆ ಮತ್ತು ನೀರಿನಲ್ಲಿ ಇರುವ ಲವಣಗಳ ಅಂಶ ಇತ್ಯಾದಿಗಳ ಜೊತೆಗೆ ನಾಟಿ ವಿಧಾನ, ಬೇರುಗಳ ಆಳ ಮತ್ತು ಆಯಾ ಬೆಳೆಗಳ ನೀರಿನ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಭೂಮಿಯ ಮೇಲ್ಪದರಲ್ಲಿ ಅನುಸರಿಸುವ ನೀರಾವರಿ ಪದ್ಧತಿಯಲ್ಲಿ ಹೆಚ್ಚಾನು ಹೆಚ್ಚು ನೀರನ್ನು ಕಾಲುವೆ ಮುಖಾಂತರ ಹರಿಸಲಾಗುತ್ತೆ. ಈ ಪದ್ಧತಿಯನ್ನು ಎಲ್ಲಿ ನೀರಾವರಿ ಮೂಲ ಯಥೇಚ್ಛವಾಗಿ ಲಭ್ಯವಿರುವುದೋ ಅಲ್ಲಿ ಮತ್ತು ಭೂಮಿಯನ್ನು ಸಿದ್ಧಪಡಿಸಲಾಗದಂತಹ ಸನ್ನಿವೇಶಗಳಲ್ಲಿ ಮಾತ್ರ ಅಳವಡಿಸಬಹುದು. ಈ ಪದ್ಧತಿಯಿಂದ ಹೆಚ್ಚು ನೀರು ಪೋಲಾಗುವುದಲ್ಲದೆ ಭೂಮಿಯಲ್ಲಿ ಒಂದೇ ಸಮವಾಗಿ ನೀರು ಇಂಗುವುದಿಲ್ಲ. ಹೆಚ್ಚು ನೀರು ಇಂಗುವ ಗುಣವಿರುವ ಮಣ್ಣಿನಲ್ಲಿ ಬದುಪಟ್ಟಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬಹುದು. ಈ ಪದ್ಧತಿಯು ಗೋಧಿ, ದ್ವಿದಳ ಧಾನ್ಯ ಮತ್ತು ಮೇವಿನ ಬೆಳೆಗಳಿಗೆ ಬಹಳ ಸೂಕ್ತವಾಗಿದೆ. ಭೂಮಿಯನ್ನು ಸಮಾನಾಂತರ ಪಟ್ಟಿಗಳಲ್ಲಿ ವಿಭಾಗಿಸಿ ಪಟ್ಟಿಗಳ ಮಧ್ಯದಲ್ಲಿ ಸಮತಟ್ಟು ಮಾಡಿ ಭೂಮಿಯನ್ನು ಮಟ್ಟ ಮಾಡಬೇಕು. ಮಣ್ಣಿನ ಗುಣಧರ್ಮಗಳ ಅನುಸಾರ ಕ್ಷೇತ್ರದ ಇಳಿಜಾರು ರಚಿಸಿ ನೀರುಣಿಸಬೇಕು. ಇದೇ ರೀತಿ ಚೌಕ ಪದ್ಧತಿ, ಉಂಗುರ ಪದ್ಧತಿ, ದೋಣಿ ನೀರಾವರಿ ಮುಂತಾದವುಗಳನ್ನು ಆಯಾ ಬೆಳೆ ಮತ್ತು ಮಣ್ಣಿನ ಗುಣಧರ್ಮಗಳಿಗೆ ತಕ್ಕಂತೆ ಬಳಸಬಹುದು. ನೀರಿನ ಬಳಕೆ ಸಾಮರ್ಥ್ಯ ಹೆಚ್ಚಿಸಲು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅನುಸರಿಸಬಹುದು. ತುಂತುರು ನೀರಾವರಿ ಪದ್ಧತಿ ಸಮಾನಾಂತರವಾಗಿ ಕ್ರಮಬದ್ಧವಾಗಿ ನೀರು ಬಿಡುವ ವ್ಯವಸ್ಥೆ, ಉತ್ತಮ ಸಸ್ಯಗಳ ಬೆಳವಣಿಗೆಯಿಂದ ಹೆಚ್ಚು ಇಳುವರಿ, ಉಪ್ಪಿನಾಂಶದ ಏರುಪೇರು ಕಡಿಮೆಯಾಗುತ್ತದೆ, ಹೆಚ್ಚು ಕಳೆ ಬರುವುದಿಲ್ಲ ಹಾಗೂ ಕಾರ್ಮಿಕರ ಬಳಕೆ ಪ್ರಮಾಣ ತಗ್ಗುತ್ತದೆ. ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ನೀರಿನಲ್ಲಿ ಸಾಕಷ್ಟು ಉಳಿತಾಯ, ಉತ್ತಮ ಗುಣಮಟ್ಟದ ಫಸಲು, ಪರಿಸರ ಸಂರಕ್ಷಣೆಗೆ ಕ್ಷಾರಯುಕ್ತ ನೀರಿನ ಸಮರ್ಥ ಬಳಕೆ, ಭೂಮಿ ವಿದ್ಯುಚ್ಛಕ್ತಿ ಉಳಿತಾಯ ಅಷ್ಟೇ ಅಲ್ಲದೆ ಉಬ್ಬು ತಗ್ಗುಗಳಿರುವ ಪ್ರದೇಶಗಳಲ್ಲಿಯೂ ನೀರಾವರಿ ಮಾಡಬಹುದು. ನೀರು ಜೀವಜಲ, ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇದುವರೆಗೂ ಯಶೋಧ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಈಗ ಕೇಳಿ ದೊರೆ ಚಿತ್ರದ ಒಂದು ಗೀತೆಯನ್ನ. ಹ್ಮ್